ಆಗ ಮುಖ್ಯ ಮುಖ್ಯ ದೇವತೆಗಳು ವಿನಮ್ರರಾಗಿ ಮುಂದುಗಡೆ ನಿಂತು ಬಿಟ್ಟರು. ಆ ಸಂದರ್ಭದಲ್ಲಿ ದೇವತೆಗಳ ಸೈನ್ಯವನ್ನು ನೋಡಿ ನಿಂತೇ ಇದ್ದರು. ಏನನ್ನು ಮಾತನಾಡದಾದರೂ ಅವರು ನಾಲ್ಕು ಕಡೆಗಳಿಂದ ಶಂಭುವಿಗೆ ಪ್ರಣಾಮ ಮಾಡತೊಡಗಿದರು. ಆಗ ಶಿವನು ಆ ರೂಪವನ್ನು ನೋಡಿದ ಬ್ರಹ್ಮದೇವರು ಕೂಡ ಭಯಗ್ರಸ್ತರಾದರು. ಆಗ ಅವರು ಹೆದರಿರುವ ವಿಷ್ಣು ಹಾಗೂ ದೇವತೆಗಳೊಂದಿಗೆ ಪ್ರಸನ್ನ ಮನಸ್ಸಿನಿಂದ ಎಚ್ಚರಿಕೆಯಿಂದ ದೇವತೆಗಳಿಗೂ ದೇವನು ಭವನು ಹರನಾಮದಿಂದ ಪ್ರಸಿದ್ಧನು ಭಕ್ತರ ಅಧೀನದಲ್ಲಿರುವವನು ತ್ರಿಪುರ ಹಂತಕನೂ ಆದ ಗಿರಿಜಾ ಸಹಿತ ಮಹೇಶ್ವರನನ್ನು ಸ್ತುತಿಸಿದರು. ಅನಂತರ ಎಲ್ಲ ಪ್ರಮುಖ ದೇವತೆಗಳು ಶಿವನನ್ನು ಸ್ತುತಿಸಿದರು. ಹೀಗೆ ಸ್ತುತಿಸಿದಾಗ ಲೋಕಗಳ ಕಲ್ಯಾಣಕರ್ತ ಶಂಕರನು ಪ್ರಸನ್ನನಾಗಿ ಇಂತೆಂದನು. ಶಂಕರನು ಹೇಳಿದನು, ಬ್ರಹ್ಮ ವಿಷ್ಣು ಹಾಗೂ ದೇವತೆಗಳಿರಾ, ನಾನು ನಿಮ್ಮ ಮೇಲೆ ವಿಶೇಷವಾಗಿ ಪ್ರಸನ್ನನಾಗಿರುವೆನು. ಆದ್ದರಿಂದ ನೀವೆಲ್ಲರೂ ವಿಚಾರ ಮಾಡಿ ಮನೋವಾಂಛಿತ ವರವನ್ನು ಕೇಳಿರಿ. ಸನತ್ಕುಮಾರರು ಹೇಳುತ್ತಾರೆ, ಮುನಿಶ್ರೇಷ್ಠರೇ, ಶಿವನು ಹೇಳಿದ ಮಾತನ್ನು ಕೇಳಿ ದೇವತೆಗಳೆಲ್ಲರೂ ಪ್ರಸನ್ನ ಮನಸ್ಕರಾಗಿ ಇಂತೆಂದರು. ದೇವತೆಗಳು ಹೇಳಿದರು, ಭಗವಾನ್ ದೇವದೇವೇಶನೇ, ನೀನು ನಮ್ಮ ಮೇಲೆ ಪ್ರಸನ್ನನಾಗಿರುವುದಾದರೆ ದೇವತೆಗಳಾದ ನಾವು ನಿನ್ನ ದಾಸರೆಂದು ತಿಳಿ. ವರವನ್ನು ಕೊಡುವುದಾದರೆ ದೇವಸತ್ತ ಮನೆ, ದೇವತೆಗಳಾದ ನಮ್ಮ ಮೇಲೆ ದುಃಖವು ಉಂಟದಾಗುದೆಲ್ಲೆಲ್ಲ ನೀನು ಪ್ರಕಟನಾಗಿ ಸದಾ ನಮ್ಮ ದುಃಖಗಳನ್ನು ವಿನಾಶ ಮಾಡುತ್ತಾ ಇರು. ಸನತ್ಕುಮಾರರು ಹೇಳುತ್ತಾರೆ, ಮಹರ್ಷಿಯೇ, ಬ್ರಹ್ಮ ವಿಷ್ಣು ಮತ್ತು ದೇವತೆಗಳು ಭಗವಾನ್ ರುದ್ರನಲ್ಲಿ ಹೀಗೆ ಪ್ರಾರ್ಥನೆ ಮಾಡಿದಾಗ ಅವನು ಶಾಂತ ಹಾಗೂ ಪ್ರಸನ್ನನಾಗಿ ಹಾಗೆಯೇ ಆಗಲಿ ಎಂದು ಹೇಳಿದನು. ಹೀಗೆ ಹೇಳಿ ದೇವತೆಗಳ ದುಃಖವನ್ನು ಸದಾ ಹರಣ ಮಾಡುವ ಶಂಕರನು ಸಂತೋಷದಿಂದ ದೇವತೆಗಳಿಗೆ ಅಭಿಷ್ಟವಾದುದೆಲ್ಲವನ್ನೂ ಕರುಣಿಸಿದನು. ಆಗಲೇ ಶಿವನ ಕೃಪೆಯಿಂದ ಬಲದಿಂದ ಬದುಕುಳಿದ ಮಯ ದಾನವನ್ನು ಶಂಭುವನ್ನು ಪ್ರಸನ್ನನಾಗಿರುವನೆಂದು ನೋಡಿ ಹರ್ಷಿತನಾಗಿ ಅಲ್ಲಿಗೆ ಬಂದನು. ಅವನು ವಿನೀತಾಭಾವದಿಂದ ಕೈಜೋಡಿಸಿಕೊಂಡು ಪ್ರೇಮಪೂರ್ವಕ ಹರನಿಗೂ ಮತ್ತೆ ಇತರ ದೇವತೆಗಳಿಗೂ ನಮಸ್ಕರಿಸಿದನು. ಮತ್ತೆ ಅವನು ಶಿವನ ಚರಣಗಳಿಗೆರಗಿದನು. ಅನಂತರ ಎದ್ದು ದಾನವ ಶ್ರೇಷ್ಠ ಮಯನು ಶಿವನನ್ನು ನೋಡಿದನು. ಆಗ ಅವನ ಕಂಠವು ಪ್ರೇಮದಿಂದಾಗಿ ಬಿಗಿದುಕೊಂಡಿತು ಹಾಗೂ ಭಕ್ತಿಪೂರ್ಣ ಚಿತ್ತದಿಂದ ಅವನನ್ನು ಸ್ತುತಿಸತೊಡಗಿದನು. ದ್ವಿಜಶ್ರೇಷ್ಠನೇ, ಮಯನು ಮಾಡಿದ ಸ್ತುತಿಯನ್ನು ಕೇಳಿ ಪರಮೇಶ್ವರ ಶಿವನು ಪ್ರಸನ್ನನಾಗಿ ಆದರದಿಂದ ಇಂತೆಂದನು. ಶಿವನು ಹೇಳಿದನು, ದಾನವ ಶ್ರೇಷ್ಠ ಮಯನೇ, ನಾನು ನಿನ್ನ ಮೇಲೆ ಪ್ರಸನ್ನನಾಗಿರುವೆನು. ಆದ್ದರಿಂದ ನೀನು ವರವನ್ನು ಕೇಳಿಕೋ. ಈಗ ನಿನ್ನ ಮನಸ್ಸಿನ ಅಭಿಲಾಷೆಯನ್ನು ನಾನು ಅವಶ್ಯವಾಗಿ ಪೂರ್ಣಗೊಳಿಸುವೆನು. ಸನತ್ಕುಮಾರರು ಹೇಳುತ್ತಾರೆ, ಮುನಿಯೇ, ಶಂಭುವಿನ ಈ ಮಂಗಳಮಯ ವಚನವನ್ನು ಕೇಳಿ ದಾನವ ಶ್ರೇಷ್ಠ ಮಯನು ಕೈಜೋಡಿಸಿಕೊಂಡು ವಿನಮ್ರವಾಗಿ ಪ್ರಭುವಿನ ಚರಣಗಳಲ್ಲಿ ನಮಸ್ಕರಿಸಿ ಇಂತೆಂದನು. ಮಯನು ಹೇಳಿದನು, ದೇವಾದಿದೇವ ಮಹಾದೇವನೇ, ನೀನು ನನ್ನ ಮೇಲೆ ಪ್ರಸನ್ನನಾಗಿದ್ದರೆ ನಾನು ವರವನ್ನು ಪಡೆಯುವ ಅಧಿಕಾರ ಎಂದು ನೀನು ತಿಳಿದಿದ್ದರೆ ನಿನ್ನ ಶಾಶ್ವತವಾದ ಭಕ್ತಿಯನ್ನು ಕರುಣಿಸು. ಪರಮೇಶ್ವರನೇ, ನಾನು ಸದಾ ನಿನ್ನ ಭಕ್ತರೊಂದಿಗೆ ಮಿತ್ರತೆಯನ್ನರಿಸುವೆನು. ದೀನರ ಮೇಲೆ ಸದಾ ನನಗೆ ದೀನಾಭಾವ ಉಂಟಾಗಿರಲಿ. ಇತರ ದುಷ್ಟ ಪ್ರಾಣಿಗಳನ್ನು ನಾನು ಉಪೇಕ್ಷೆ ಮಾಡುವೆನು. ಮಹೇಶ್ವರನೇ, ಎಂದು ನಿನ್ನಲ್ಲಿ ಅಸುರಭಾವ ಉದಯಿಸದಿರಲಿ. ಸ್ವಾಮಿ, ನಿರಂತರ ನಿನ್ನ ಶುಭ ಭಜನೆಯಲ್ಲಿ ತಲ್ಲೀನನಾಗಿದ್ದು ನಿರ್ಭಯನಾಗಿರುವೆನು. ಸನತ್ಕುಮಾರರು ಹೇಳುತ್ತಾರೆ, ವ್ಯಾಸರೇ, ಶಂಕರನಾದರೋ ಎಲ್ಲ ಸ್ವಾಮಿಯ ಭಕ್ತವತ್ಸಲನೂ ಆಗಿರುವನು. ಮಯನು ಹೀಗೆ ಪ್ರಾರ್ಥಿಸಿದಾಗ ಶಿವನು ಪ್ರಸನ್ನನಾಗಿ ಅವನಲ್ಲಿ ಇಂತೆಂದನು. ಮಹೇಶ್ವರನು ಹೇಳಿದನು, ದಾನವ ಸತ್ತಮನೇ, ನೀನು ನನ್ನ ಭಕ್ತನಾಗಿರುವೆ. ನಿನ್ನಲ್ಲಿ ಯಾವುದೇ ವಿಕಾರಗಳಿಲ್ಲ, ಆದ್ದರಿಂದ ನೀನು ಧನ್ಯನಾಗಿರುವೆ. ಈಗ ನಿನಗೆ ಅಭಿಷ್ಠವಾದ ವರಗಳೆಲ್ಲವನ್ನು ನಾನು ಪ್ರದಾನ ಮಾಡುವೆನು. ಇನ್ನು ನೀನು ನನ್ನ ಅಪ್ಪಣೆಯಂತೆ ನಿನ್ನ ಪರಿವಾರದೊಂದಿಗೆ ವಿತುಲ ಲೋಕಕ್ಕೆ ಹೋಗು. ಅದು ಸ್ವರ್ಗದಿಂದಲೂ ರಮಣೀಯವಾಗಿದೆ. ನೀನು ಅಲ್ಲಿ ಸಂತೋಷವಾಗಿ ನನ್ನ ಭಜನೆಯನ್ನು ಮಾಡುತ್ತಾ ನಿರ್ಭಯನಾಗಿ ವಾಸಿಸು. ನನ್ನ ಅಪ್ಪಣೆಯಂತೆ ಎಂದಿಗೂ ನಿನ್ನಲ್ಲಿ ಅಸುರಾಭಾವವು ಪ್ರಕಟವಾಗಲಾರದು. ಸನತ್ಕುಮಾರರು ಹೇಳುತ್ತಾರೆ, ಮುನಿಯೇ, ಮಯನು ಮಹಾತ್ಮ ಶಂಕರನ ಆಜ್ಞೆಯನ್ನು ಶಿರಸಾ ವಹಿಸಿ ಇತರ ದೇವತೆಗಳಿಗೆ ಪ್ರಣಾಮ ಮಾಡಿ ಅವನು ವಿತುಲ ಲೋಕಕ್ಕೆ ಹೊರಟು ಹೋದನು. ಅನಂತರ ಮಹಾದೇವನು ದೇವತೆಗಳ ಆ ಮಹಾನ್ ಕಾರ್ಯವನ್ನು ಪೂರ್ಣಗೊಳಿಸಿ ಪಾರ್ವತಿದೇವಿ, ಪುತ್ರರು ಮತ್ತು ಸಮಸ್ತ ಗಣಗಳೊಡನೆ ಅಂತರ್ಧಾನನಾದನು. ಪರಿವಾರ ಸಹಿತ ಭಗವಾನ್ ಶಂಕರನು ಅಂತರ್ಧಾನನಾದಾಗ ಆ ಧನಸ್ಸು, ಬಾಣ, ರಥವೇ ಮೊದಲಾದ ಎಲ್ಲ ಉಪಕರಣಗಳು ಅದೃಶ್ಯವಾದವು. ಅನಂತರ ಬ್ರಹ್ಮ, ವಿಷ್ಣು ಹಾಗೂ ಇತರ ದೇವತೆಗಳಿಗೆ, ಮುನಿಗಳಿಗೆ, ಗಂಧರ್ವರಿಗೆ, ಕಿನ್ನರಿಗೆ, ನಾಗರಿಗೆ, ಸರ್ಪಗಳಿಗೆ, ಅಪ್ಸರಿಯರಿಗೆ ಮತ್ತು ಮನುಷ್ಯರಿಗೆ ಮಹಾನ್ ಹರ್ಷವಾಯಿತು. ಅವರೆಲ್ಲರೂ ಶಂಕರನ ಉತ್ತಮ ಕೀರ್ತಿಯನ್ನು ಕೊಂಡಾಡುತ್ತಾ ಆನಂದದಿಂದ ತಮ್ಮ ತಮ್ಮ ಸ್ಥಾನಗಳಿಗೆ ತೆರಳಿದ್ದರು. ಮಹರ್ಷಿಯೇ, ಹೀಗೆ ತ್ರಿಪುರ ವಿನಾಶವನ್ನು ಸೂಚಿಸುವ ಪರಮೋತ್ಕೃಷ್ಟ ಲೀಲೆಯಿಂದ ಕೂಡಿದ ಶಶಿಮೌಳ ಶಂಕರನ ವಿಶಾಲ ಚರಿತ್ರೆಯನ್ನು ನಿಮಗೆ ತಿಳಿಸಲಾಯಿತು. ಅಧ್ಯಾಯ 11 ಮುಕ್ತಾಯ, 12 ಆರಂಭ. ಶಂಕಾಚೂಡನಿಂದ ತಪಸ್ಸು, ವರಪ್ರಾಪ್ತಿ, ಗಾಂಧರ್ವ ವಿಧಿಯಿಂದ ತುಳಸಿಯ ಪಾಣಿಗ್ರಹಣ, ಅನಂತರ ಜಲಾಂಧರನ ಉತ್ಪತ್ತಿ ಹಿಡಿದು ಅವನು ವಧೆಯ ತನಕದ ಪ್ರಸಂಗವನ್ನು ತಿಳಿಸಿ ಸನತ್ಕುಮಾರರು ಹೇಳಿದರು, ಮುನಿಯೇ, ಇನ್ನೂ ಶಂಭುವಿನ ಇನ್ನೊಂದು ಚರಿತ್ರೆಯನ್ನು ಪ್ರೇಮದಿಂದ ಶ್ರವಣಿಸು. ಅದನ್ನು ಕೇಳುವುದರಿಂದ ಶಿವಭಕ್ತಿಯು ದೃಢವಾಗುವುದು. ವ್ಯಾಸರೇ, ಶಂಖಚೂಡನೆಂಬ ಒಬ್ಬ ಮಹಾವೀರ ದಾನವನಿದ್ದನು. ಅವನು ದೇವತೆಗಳಿಗೆ ಕಂಟಕಪ್ರಾಯನಾಗಿದ್ದನು. ಅವನು ಶಿವನು ರಣದ ನೆಪದಿಂದ ತ್ರಿಶೂಲದಿಂದ ಕೊಂದು ಹಾಕಿದನು. ಶಿವನ ಆ ದಿವ್ಯ ಚರಿತ್ರವು ಪರಮ ಪಾವನ ಹಾಗೂ ಪಾಪನಾಶಕವಾಗಿದೆ. ನಿಮ್ಮಲ್ಲಿ ಹೆಚ್ಚಿನ ಸ್ನೇಹವಿರುವುದರಿಂದ ನಾನು ಅದನ್ನು ವರ್ಣಿಸುವೆನು. ನೀವು ಪ್ರೇಮಪೂರ್ವಕ ಅದನ್ನು ಶ್ರವಣಿಸಿರಿ. ಬ್ರಹ್ಮನ ಪುತ್ರರಾದ ಮಹರ್ಷಿ ಮರೀಚಿಕೆಗೆ ಕಶ್ಯಪನು ಪುತ್ರನಾದನು. ಇವನು ಮನನಶೀಲನು, ಧರ್ಮಿಷ್ಠನು, ಸೃಷ್ಟಿಕರ್ತನು, ವಿದ್ಯಾಸಂಪನ್ನನು, ಪ್ರಜಾಪತಿಯೂ ಆಗಿದ್ದನು. ದಕ್ಷನು ಸಂತೋಷದಿಂದ ತನ್ನ 13 ಕನ್ಯರನ್ನು ಇವರಿಗೆ ವಿವಾಹ ಮಾಡಿಕೊಟ್ಟನು. ಅವರ ಸಂತಾನಗಳು ವರ್ಣಿಸಲು ಅತ್ಯಂತ ಕಷ್ಟವಾಗುವಷ್ಟು ವಿಸ್ತಾರ ಹೊಂದಿದ್ದವು. ಆ ಕಶ್ಯಪ ಪತ್ನಿಯರಲ್ಲಿ ಒಬ್ಬಳ ಹೆಸರು ಧನು ಎಂದಿತ್ತು. ಆಕೆಯು ಶ್ರೇಷ್ಠ ಸುಂದರಿಯೂ ಮಹಾರೂಪವತಿಯೂ ಆಗಿದ್ದಳು. ಆ ಸಾಧ್ವಿಯ ಸೌಭಾಗ್ಯವು ಬಹಳ ಹೆಚ್ಚಿತ್ತು. ಮುನಿಯೇ, ಆ ಧನುವಿಗೆ ಮಹಾಬಲಿಷ್ಠರಾದ ಅನೇಕ ಪುತ್ರರಾದರು. ವಿಸ್ತಾರ ಭಯದಿಂದ ಅವರೆಲ್ಲರ ಹೆಸರುಗಳನ್ನು ಎಣಿಸಲಿಲ್ಲ. ಅವರಲ್ಲಿ ಒಬ್ಬನ ಹೆಸರು ವಿಪ್ರಚಿತ್ತಿ ಎಂದಿತ್ತು. ಅದನ್ನು ಅತ್ಯಂತ ಬಲಪರಾಕ್ರಮಗಳಿಂದ ಸಂಪನ್ನನಾಗಿದನು. ಅವನಿಗೆ ದಂಭನೆಂಬ ಪುತ್ರನು ಹುಟ್ಟಿದನು. ಅವನು ಜಿತೇಂದ್ರಿಯನು, ಧಾರ್ಮಿಕನು, ವಿಷ್ಣು ಭಕ್ತನೂ ಆಗಿದ್ದನು. ಅವನಿಗೆ ಯಾವುದೇ ಸಂತಾನವಾಗದಿದ್ದಾಗ ಆ ವೀರನಿಗೆ ಚಿಂತೆಯು ಆವರಿಸಿತು. ಅವನು ಶುಕ್ರಾಚಾರ್ಯರನ್ನು ಗುರುಗಳಾಗಿಸಿ ಕೊಂಡು ಅವರಿಂದ ಶ್ರೀಕೃಷ್ಣ ಮಂತ್ರವನ್ನು ಪಡೆದು ಪುಷ್ಕರಕ್ಕೆ ಹೋಗಿ ಘೋರ ತಪಸ್ಸನ್ನು ಪ್ರಾರಂಭಿಸಿದನು. ಅಲ್ಲಿ ಸ್ಥಿರವಾದ ಆಸನದಲ್ಲಿ ಕುಳಿತು ಕೃಷ್ಣ ಮಂತ್ರವನ್ನು ಜಪಿಸುತ್ತಾ 1,00,000 ವರ್ಷಗಳಾದವು. ಆಗ ಆ ತಪಸ್ವಿಯ ಮಸ್ತಕದಿಂದ 1 ಜ್ವಾಲಾಮಾನ ತೇಜವು ಹೊರಟು ಎಲ್ಲೆಡೆ ವ್ಯಾಪ್ತಿಯಾಯಿತು. ಆ ದುಸ್ಸಾಹವಾದ ತೇಜದಿಂದ ಸಮಸ್ತ ದೇವತೆಗಳು, ಮುನಿಗಳು ಹಾಗೂ ಮನುಗಳು ಸಂತೃಪ್ತರಾದರು.